ಇದ್ದೇವೆ. ಸಾಮಾನ್ಯವಾಗಿ ನಾವು ಇತ್ತೀಚೆಗೆ ಮಾರುಕಟ್ಟೆಯಲ್ಲಿ ಕಾಣ್ತಾ ಇರತಕ್ಕಂತಹ ನೆಲ್ಲಿ, ನೇರಳೆ, ಈ ಲಕ್ಷ್ಮಣ ಫಲ, ಕೋಕಮ್ಮು, ಬೆಣ್ಣೆಹಣ್ಣು, ಈ ತರಹದ ಹಣ್ಣುಗಳನ್ನ ಅಪ್ರದಾನ ಹಣ್ಣುಗಳು ಅಂತ ಹೇಳಿ ನಾವು ಕರಿತೇವೆ. ಯಾಕೆ ಅಂತ ಹೇಳಿದ್ರೆ ಹಿಂದೆಲ್ಲ ಇದರ ಕೃಷಿ ಅಂತ ಹೇಳಿ ನಾವು ಮಾಡ್ತಾ ಇರಲಿಲ್ಲ. ಎಲ್ಲಿ ಅದು ನೈಸರ್ಗಿಕವಾಗಿ ಬೆಳೆದಿರ್ತಿತ್ತೋ ಅಲ್ಲಿ ಹೋಗಿ ಅದನ್ನ ಕಿತ್ತು ತಿನ್ನುವಂಥದ್ದು ಇತ್ತು. ಆದರೆ ಇದರಲ್ಲಿ ಸಾಕಷ್ಟು ಮಹತ್ವ ಇರೋದ್ರಿಂದ ಅದರಲ್ಲಿ ತನ್ನದೇ ಆದಂತಹ ಒಂದಷ್ಟು ವೈದ್ಯಕೀಯ ಗುಣಗಳು ಅಥವಾ ಔಷಧೀಯ ಗುಣಗಳು ಈ ಹಣ್ಣುಗಳಲ್ಲಿ ಇದ್ದಾವೆ, ಹಾಗೂ ಒಳ್ಳೆಯ ಪೋಷಕಾಂಶಗಳ ಅಗರವಾಗಿದೆ ಅನ್ನುವಂಥದ್ದು. ಈ ನಿಟ್ಟಿನಲ್ಲಿ ಇವತ್ತು ಈ ಹಣ್ಣುಗಳತ್ತ ಹೆಚ್ಚು ನಮ್ಮ ಗಮನ ಹೋಗ್ತಾ ಇದೆ. ಹಾಗಾಗಿ ಇದನ್ನು ಕೂಡ ಇವತ್ತು ಮಾರುಕಟ್ಟೆಯಲ್ಲಿ ತಂದು ಮಾರಾಟ ಮಾಡತಕ್ಕಂತಹ ಒಂದು ಪದ್ಧತಿಯು ಕೂಡ ಪ್ರಾರಂಭವಾಗಿದೆ. ಇದೆಲ್ಲವನ್ನು ಕೂಡ ಗಮನಿಸಿರುವಂತಹ ತೋಟಗಾರಿಕೆ ಇಲಾಖೆ ಇಂತಹ ಹಣ್ಣುಗಳನ್ನು ಕೂಡ ನಮ್ಮ ಕೃಷಿಕರು ಬೆಳೆದು ಮಾರಾಟ ಮಾಡುವ ನಿಟ್ಟಿನಲ್ಲಿ ಏನೆಲ್ಲ ಸಲಹೆ ಮತ್ತು ಸಹಕಾರ ಬೇಕೋ ಅದೆಲ್ಲವನ್ನು ಕೂಡ ನೀಡುವ ನಿಟ್ಟಿನಲ್ಲಿ ಕಾರ್ಯಪ್ರವೃತ್ತವಾಗಿದೆ. ಸಾಕಷ್ಟು ಕಾರ್ಯಕ್ರಮಗಳನ್ನು ಕೂಡ ಇದಕ್ಕಾಗಿ ರೂಪಿಸಿರುವಂಥದ್ದು. ಹೀಗಾಗಿ ಈ ಅಪ್ರದಾನ ಹಣ್ಣುಗಳು ಅಂತ ಅಂದ್ರೆ ಏನು, ಯಾವುದನ್ನೆಲ್ಲ ನಾವು ಅಪ್ರದಾನ ಹಣ್ಣುಗಳು ಅಂತ ಹೇಳಿ ಕರಿತೇವೆ, ಇದನ್ನ ಕೃಷಿಯನ್ನ ಮಾಡಬಹುದಾ, ಮಾಡಬಹುದು ಅನ್ನೋದಾದ್ರೆ ಹೇಗೆ ಕೃಷಿಯನ್ನ ಮಾಡುವಂಥದ್ದು, ಮತ್ತೆ ಹೇಗೆ ಇದರ ಬಳಕೆಯನ್ನ ಮಾಡುವಂಥದ್ದು, ಈ ತರಹದ ವಿಚಾರಗಳನ್ನ ಇವತ್ತು ತಿಳಿಸಿಕೊಡ್ಲಿಕ್ಕಾಗಿ ನಮ್ಮೊಂದಿಗೆ ಇದ್ದಾರೆ ಸಕಲೇಶಪುರದ ತೋಟಗಾರಿಕೆ ಇಲಾಖೆಯ ಹಿರಿಯ ಸಹಾಯಕ ತೋಟಗಾರಿಕಾ ನಿರ್ದೇಶಕರಾದ ವಿಜಯ ಚಿತ್ರ ಅವರು. ವಿಜಯ ಚಿತ್ರ ಅವರಿಗೆ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್. ಅಪ್ರದಾನ ಹಣ್ಣುಗಳು ಇವತ್ತು ಹೆಚ್ಚು ಪ್ರಾಮುಖ್ಯತೆಯನ್ನ ಪಡೆದುಕೊಳ್ತಾ ಇದ್ದಾವೆ, ಈ ನಿಟ್ಟಿನಲ್ಲಿ ಅಪ್ರದಾನ ಹಣ್ಣುಗಳು ಅಂತ ಅಂದ್ರೆ ಏನು? ಅಪ್ರದಾನ ಹಣ್ಣುಗಳು ಅಂತ ಹೇಳಿದ್ರೆ ನಾವು ಮೈನರ್ ಫ್ರೂಟ್ಸ್ ಅಂತಾನು ಹೇಳ್ತೀವಿ, ಎಕ್ಸಾಟಿಕ್ ಫ್ರೂಟ್ಸ್ ಅಂತಾನು ಹೇಳ್ತೀವಿ. ಇದರಲ್ಲಿ ಮೂಲತಃ ಬೇರೆ ದೇಶದ ಹಣ್ಣುಗಳಾಗಿರ್ತವೆ, ಮತ್ತೆ ಇವಾಗ ಅದನ್ನ ನಾವು ಇಲ್ಲೂ ಬೇಸಾಯ ಮಾಡೋದಕ್ಕೆ ಪ್ರಾಮುಖ್ಯತೆ ಪಡ್ಕೊಂಡಿದೆ ಅಂತ ಹಣ್ಣುಗಳು. ಮತ್ತೆ ಕೆಲವು ಹಣ್ಣುಗಳು ನಮ್ಮ ದೇಶದೇ ಆಗಿದ್ರು, ಈ ನೇರಳೆ ಅವೆಲ್ಲ ನಮ್ಮ ದೇಶದೇ ಆಗಿದ್ರು ಅವು ಕಮರ್ಷಿಯಲ್ ಆಗಿ ಪ್ರೊಡಕ್ಷನ್ ತುಂಬಾ ಕಡಿಮೆ ಇತ್ತು. ಸೊ ಈ ನಿಟ್ಟಿನಲ್ಲಿ ಇದನ್ನ ನಾವು ಪ್ರಮೋಟ್ ಮಾಡಬೇಕು, ಈ ಮೈನರ್ ಫ್ರೂಟ್ಸ್ನ. ಜೊತೆಗೆ ಇನ್ ಯಾಕೆ ಇಷ್ಟೊಂದು ಪ್ರಾಮುಖ್ಯತೆ ನಾವು ಇದಕ್ಕೆ ಕೊಡ್ತೀವಿ ಅಂತ ಹೇಳಿದ್ರೆ, ಈ ಹಣ್ಣುಗಳಲ್ಲಿ ಹೆಚ್ಚು ಪೌಷ್ಟಿಕಾಂಶ ಇರುತ್ತೆ. ಪೌಷ್ಟಿಕಾಂಶದ ಆಗರ ಅಥವಾ ಸೂಪರ್ ಫುಡ್ ಅಂತಾನೆ, ಈ ಬೆಣ್ಣೆ ಹಣ್ಣು ಇವೆಲ್ಲ ಸೂಪರ್ ಫುಡ್ ಅಂತಾನೆ ನಾವು ಹೇಳ್ತೀವಿ. ಸೊ ಪೌಷ್ಟಿಕಾಂಶ ಹೆಚ್ಚು ಇರೋದ್ರಿಂದ ನಾವು ಅಪೌಷ್ಟಿಕತೆ ನಿವಾರಣೆ ಮಾಡೋದಕ್ಕೆ ನಿಟ್ಟಿನಲ್ಲಿ ಇನ್ನು ಮುಂದಿನ ದಿನಗಳಲ್ಲಿ ಇದು ಹೆಚ್ಚು ಬೇಸಾಯ ಮಾಡೋದ್ರಿಂದ ಹೆಚ್ಚು ನಮಗೆ ಬೇಡಿಕೆ ಇರುತ್ತೆ. ಜೊತೆಗೆ ಈಗ ನಾವು ಕ್ಲೈಮೇಟ್ ಚೇಂಜ್ ಅಂತ ಏನ್ ಹೇಳ್ತೀವಿ, ಹವಾಮಾನ ವೈಪರೀತೆ, ಇದರಿಂದ ಒಂದು ಸ್ಥಳೀಯವಾಗಿ ಏನು ಸಾಂಪ್ರದಾಯಿಕ ಬೆಳೆಗಳಿದೆ, ಒಂದೆರಡು ಬೆಳೆಗಳು ಏನು ರೈತರು ಬೆಳ್ಕೊಂಡು ಬರ್ತಾ ಇದ್ದಾರೆ, ಈ ಕ್ಲೈಮೇಟ್ ಚೇಂಜ್ ಇಂದನೂ ನಾವು ಹೆಚ್ಚು ಇಳುವರಿಯಲ್ಲಿ ಏರುಪೇರು ಮತ್ತೆ ಬೆಳೆ ನಷ್ಟ ಇಂಥವನ್ನೆಲ್ಲ ನಾವು ನೋಡ್ತಾ ಇದೀವಿ. ಸೊ ಅದರಲ್ಲಿ ಲಾಭನೂ ಅವ್ರಿಗೆ ಅಷ್ಟು ರೈತರಿಗೆ ಸಿಗದೆ ಇರಬಹುದು. ಅಂತ ಸಂದರ್ಭದಲ್ಲಿ ಇತ್ತೀಚಿನ ದಿನಗಳಲ್ಲಿ ಆಗ್ಲೇ ತಾವು ಹೇಳಿದ ಹಾಗೆ ಮಾರುಕಟ್ಟೆಯಲ್ಲಿ ಈ ತರ ಮೈನರ್ ಫ್ರೂಟ್ಸ್ ಅಂತ ಏನು ಅಪ್ರಾಧಾನ ಹಣ್ಣುಗಳು ತುಂಬಾ ಬೆಲೆ ಅದಕ್ಕೆ ಸಿಗ್ತಾ ಇದೆ. ಸೊ ಅಂತ ಹಣ್ಣುಗಳನ್ನ ಇವು ಬೇಸಾಯ ಮಾಡೋದ್ರಿಂದ ಲಾಭದಾಯಕ ಒಂದು ಕೃಷಿನ ಮಾಡಬಹುದು ಅನ್ನೋ ರೈತರು ಒಂದು ನಿಟ್ಟಿನಲ್ಲಿ ನಾವು ಇದನ್ನ ಹೆಚ್ಚು ಪ್ರಾಮುಖ್ಯತೆ ಕೊಡ್ತಾ ಇದ್ದೇವೆ. ಯಾವ್ದನ್ನೆಲ್ಲ ಅಪ್ರಧಾನ ಹಣ್ಣುಗಳು ಅಂತ ಹೇಳಿ ನಾವು ಪಟ್ಟಿ ಮಾಡಬಹುದು? ಅಪ್ರಧಾನ ಹಣ್ಣುಗಳು ಮೊದಲಿಗೆ ನಾವು ಬೆಣ್ಣೆ ಹಣ್ಣು, ಅವಕಾಡೋ ಅಂತ ಹೇಳ್ತೀವಿ, ಇತ್ತೀಚೆಗೆ ತುಂಬಾನೇ ಅದು ಮಾರುಕಟ್ಟೆಗಳಲ್ಲಿ ನಾವು ನೋಡಿ ಬಟರ್ ಫ್ರೂಟ್ ಅಂತಾನು ಕರೀತಾರೆ, ಬೆಣ್ಣೆ ಹಣ್ಣು ಅಂತ ಕರೀತಾರೆ, ಅವಕಾಡೋ ಅಂತಾನು ಹೇಳ್ತೀವಿ. ಆಮೇಲೆ ರಾಂಬೂಟಾನ್ ಅಂತ ಒಂದು ಹಣ್ಣು, ಮ್ಯಾಂಗೋಸ್ಟೀನ್ ಅಂತ, ಅದು ಪ್ಯಾಷನ್ ಫ್ರೂಟ್, ಡ್ರ್ಯಾಗನ್ ಫ್ರೂಟ್, ಲಿಚಿ, ನೇರಳೆ, ಸೋರ್ಸೋಪ್ ಅಥವಾ ನಾವು ಲಕ್ಷ್ಮಣ ಫಲ ಅಂತ ಹೇಳ್ತೀವಿ, ಪುನರ್ಪುಳಿ ಅಂತ ಒಂದು ಇದೆ, ಕೋಕಮ್ ಅಂತ, ಈ ರೀತಿ ಸುಮಾರು, ಮತ್ತೆ ಸ್ಟಾರ್ ಫ್ರೂಟ್ ಅಂತಾನು ಒಂದು ಬರುತ್ತೆ, ಸುಮಾರು ಹಣ್ಣುಗಳು ಇವೆಲ್ಲ ಅಪ್ರಧಾನ ಹಣ್ಣುಗಳು. ಇದನ್ನೆಲ್ಲ ನಾವು ಕಮರ್ಷಿಯಲ್ ಕಲ್ಟಿವೇಶನ್ ಮಾಡೋದಕ್ಕೆ ರೈತರಿಗೆ ಉತ್ತೇಜನ ಕೊಡೋದಕ್ಕೋಸ್ಕರ ಹೆಚ್ಚು ಇದನ್ನ ನಾವು ಕೊಡ್ತಾ ಇದ್ದೀವಿ ಇಲಾಖೆ ವತಿಯಿಂದ. ಈಗ ಸುಮಾರು ಅಪ್ರಧಾನ ಹಣ್ಣುಗಳ ಪಟ್ಟಿಯನ್ನ ತಾವು ಹೇಳಿದ್ರಿ, ನಮ್ಮ ಹಾಸನ ಜಿಲ್ಲೆಯಲ್ಲಿ ಯಾವೆಲ್ಲ ಅಪ್ರಧಾನವಾದಂತಹ ಹಣ್ಣುಗಳನ್ನ ಬೇಸಾಯ ಮಾಡಲಿಕ್ಕೆ ಅವಕಾಶಗಳಿದ್ದಾವೆ ನಮ್ಮ ಹಾಸನ ಜಿಲ್ಲೆಯಲ್ಲಿ ಅಂತ ನೋಡಿದ್ರೆ ಸರ್, ನಾವು ಬೆಣ್ಣೆ ಹಣ್ಣು ಬೆಳಿಬಹುದು. ಹಾಸನ ಮಲೆನಾಡು, ಅರೆ ಮಲೆನಾಡು, ಪ್ಲೇನ್ಸ್ ಇರೋದ್ರಿಂದ ಹೆಚ್ಚು ನಾವು ಮಲೆನಾಡು ಗುಡ್ಡಗಾಡು ಪ್ರದೇಶಗಳಲ್ಲಿ ಬೆಣ್ಣೆ ಹಣ್ಣನ್ನ ಬೆಳಿಬಹುದು, ಮ್ಯಾಂಗೋಸ್ಟೀನ್ ಬೆಳಿಬಹುದು, ಅಲ್ಲಿ ರಾಂಬೂಟಾನ್ ಬೆಳಿಬಹುದು. ಇನ್ನು ಸ್ವಲ್ಪ ಮಳೆ ಕಡಿಮೆ ಇರುವಂತ ಪ್ರದೇಶದಲ್ಲಿ ನಾವು ಡ್ರ್ಯಾಗನ್ ಫ್ರೂಟ್ ನ ಬೆಳಿಬಹುದು, ಅರಸೀಕೆರೆ ಅಂತ ಮಳೆ ಕಡಿಮೆ ಇದೆ ಅಂತ ಕಡೆ ನಾವು ಡ್ರ್ಯಾಗನ್ ಫ್ರೂಟ್ ನ ಪ್ರಮೋಟ್ ಮಾಡಬಹುದು. ಸೊ ನೇರಳೆ ಸಾಮಾನ್ಯ ಎಲ್ಲಾ ಕಡೆ ನಾವು ಪ್ರಮೋಟ್ ಮಾಡಬಹುದು. ಕೋಕಮ್ ಅವೆಲ್ಲ ನಾವು ಅಗೇನ್ ಈ ಕಡೆ ಮಲೆನಾಡು ಪ್ರದೇಶಗಳ ಭಾಗದಲ್ಲಿ ನಾವು ಮಾಡಬಹುದು. ಹೆಚ್ಚಾಗಿ ನಾವು ಇದನ್ನ ನೋಡಿದ್ರೆ ಕೂರ್ಗಲ್ಲಿ ಆಲ್ರೆಡಿ ನಾವು ಅದನ್ನ ಬೆಳೀತಾ ಇದಾರೆ ಇಲ್ಲಿ ರೈತರು, ಬೆಣ್ಣೆ ಹಣ್ಣು ಆಗಿರ್ಬೋದು, ಮ್ಯಾಂಗೋಸ್ಟೀನ್ ಆಗಿರ್ಬೋದು, ರಾಂಬೂಟಾನ್ ಆಗಿರ್ಬೋದು, ಇವೆಲ್ಲ ಬೆಳೀತಾ ಇದಾರೆ ರೈತರು ಕೂರ್ಗಲ್ಲಿ, ಸ್ವಲ್ಪ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಎಲ್ಲ ಬೆಳೀತಾ ಇದಾರೆ. ಈಗ ಬೆಣ್ಣೆ ಹಣ್ಣಿನ ಕೃಷಿ ಮಾಡಬೇಕು ಅಂತ ಹೇಳಿ ಯಾರಾದ್ರೂ ಅಂದ್ಕೊಂಡ್ರೆ ಹೇಗೆ ಅದನ್ನ ಮಾಡುವಂತದ್ದು? ಬೆಣ್ಣೆ ಹಣ್ಣು ಅಂತ ಹೇಳಿದ್ರೆ ಸರ್, ಈಗ ಅದು ಒಂದು ಮರ ಆಗಿ ಬೆಳೆಯುತ್ತೆ, ಹೌದು, ಮತ್ತೆ ಬೀಜದಿಂದನೂ ಅದನ್ನ ಸಸ್ಯೋತ್ಪಾದನೆ ಮಾಡಬಹುದು, ಮತ್ತೆ ಗ್ರಾಫ್ಟ್ಸ್ ಮಾಡಬಹುದು ಅಂದ್ರೆ ಬಡ್ಡೆಡ್ ಗ್ರಾಫ್ಟ್ಸ್. ಸೊ ಬೇಸಿಕಲಿ ನಾವು ಇದು ಬೆಣ್ಣೆ ಹಣ್ಣು ನಮ್ಮ ದೇಶದ್ದು ಅಲ್ಲ ಹಣ್ಣು, ಇದು ಮೆಕ್ಸಿಕೋ ಮತ್ತೆ ಸೆಂಟ್ರಲ್ ಅಮೆರಿಕಾ ಮೂಲತಃ ಅಲ್ಲಿದ ಹಣ್ಣು. ಇದು ಇಲ್ಲಿ ನಮ್ಮ ದೇಶದಲ್ಲಿ ನೋಡಿದ್ರೆ ಇದು ಸದರ್ನ್ ಪಾರ್ಟ್ ಆಫ್ ಇಂಡಿಯಾ, ನಮ್ಮ ಕೇರಳ, ತಮಿಳುನಾಡು, ಕರ್ನಾಟಕ, ಸ್ವಲ್ಪ ಮಹಾರಾಷ್ಟ್ರ ಇಂತ ಕಡೆ ಬೆಳೀತಾರೆ. ಕರ್ನಾಟಕದಲ್ಲಿ ನೋಡಿದ್ರೆ ಕೂರ್ಗ ಹೆಚ್ಚು ಬೆಳೀತಾರೆ ಅಲ್ಲಿ, ಕೇರಳದಲ್ಲಿ ಬಿಟ್ರೆ ನಮ್ಮ ಕರ್ನಾಟಕದಲ್ಲಿ ಕೂರ್ಗಲ್ಲಿ ಹೆಚ್ಚಾಗಿ ಬೆಳೀತಾರೆ. ಸೊ ಇದರಲ್ಲಿ ಹೆಚ್ಚು, ಆಗ್ಲೇ ನಾನು ಹೇಳ್ದಂಗೆ ಇದನ್ನ ಸೂಪರ್ ಫುಡ್ ಅಂತಾನೆ ಹೇಳ್ಬೋದು, ಬಿಕಾಸ್ ಅದರಲ್ಲಿ ವಿಟಮಿನ್ ಸಿ ಮತ್ತೆ ಹೆಚ್ಚು ಅಪ್ ಟು 30% ಫ್ಯಾಟ್ ಇರುತ್ತೆ. ಅದು ಒಂದು ಸಸ್ಯ ಮೂಲದಿಂದ ಬಂದಂತ ಫ್ಯಾಟ್, ಅಂಡ್ ಇಟ್ಸ್ ಗುಡ್ ಫ್ಯಾಟ್. ಅದರಿಂದ ಅದು ಹೆಚ್ಚು ಪೌಷ್ಟಿಕಾಂಶ ಇರೋದ್ರಿಂದ ಹಣ್ಣಿಗೆ ಹೆಚ್ಚು ಬೇಡಿಕೆನೂ ಇದೆ, ಮಾರುಕಟ್ಟೆಯಲ್ಲಿ ಬೆಲೆನೂ ಸಹ ಇದೆ. ಸೊ ಅದನ್ನ ನೋಡಿದ್ರೆ ಇವಾಗ ನಾವು ಮಾರುಕಟ್ಟೆಯಲ್ಲಿ 1 ಕೆಜಿಗೆ 100 ರಿಂದ 150 ರೂಪಾಯಿ ಅಂತೂ ರೈತರಿಗೆ ಸಿಗುತ್ತೆ. ಸೊ ಒಂದು ಹಣ್ಣು 250 ರಿಂದ 300 ಗ್ರಾಂ ಅಷ್ಟು ಒಂದು ಹಣ್ಣು ಸರಾಸರಿ ತೂಕ ಇದ್ರೆ ಒಂದು 3 ರಿಂದ 4 ಹಣ್ಣು 1 ಕೆಜಿಗೆ ಬರುತ್ತೆ. ಸೊ ಒಂದು ಗಿಡಕ್ಕೆ ಅವರು ಒಂದು 500 ಹಣ್ಣು ಸಿಕ್ಕಿದ್ರು, ಒಂದು ಗಿಡಕ್ಕೆ 5,000 ಅಂತ ತಗೊಂಡ್ರು, ಒಂದು 100 ಗಿಡ ಅಂದ್ರೆ ನಾವು 6x6 meters ಅಲ್ಲಿ ನಾವು ಅದನ್ನ ಪ್ಲಾಂಟ್ ಆದ್ರೂ ಅವರಿಗೆ ಲಾಭವನ್ನ ಕಾಣಬಹುದು, ಉತ್ತಮವಾದ ಬೆಳೆನ ಮಾಡಿದ್ರೆ. ಇದು ತೋಟದಲ್ಲಿ ಬೆಳೆಯುವಂತದ್ದು ಅಥವಾ ಬಯಲು ಪ್ರದೇಶ? ಕಾಫಿ ಪ್ಲಾಂಟೇಶನ್ಸ್ ಅಲ್ಲಿ ಇಂಟರ್ ಕ್ರಾಪ್ ಆಗಿ ಬೆಳೀತಾರೆ. ಸೊ ಅದು ಪ್ಯೂರ್ ಪ್ಲಾಂಟೇಶನ್ ಆಗೂ ಬೆಳಿಬಹುದು. ಸೊ ಇದರಲ್ಲಿ ನಾವು 6x6 ಆಗ್ಲೇ ಹೇಳ್ದಂಗೆ 6x6 meters ಮತ್ತೆ 8x8 meters ಈ ರೀತಿ ನಾವು ಮಾಡ್ಕೋಬಹುದು. ಇದು ದೊಡ್ಡ ಮರ ಆಗೋದ್ರಿಂದ 1 meter ಉದ್ದ, 1 meter ಅಗಲ ಮತ್ತೆ 1 meter ಆಳ ಇರುವಂತ ಗುಂಡಿಗಳನ್ನ ನಾವು ಈ ಸ್ಪೇಸಿಂಗ್ ಅಲ್ಲಿ ತೆಗೆದು ಒಂದು ನಾಟಿ ಮಾಡೋದಕ್ಕೆ ಜೂನ್ ಜುಲೈಯಲ್ಲಿ ನಾಟಿ ಮಾಡೋದಕ್ಕೆ ಒಂದು 2 ತಿಂಗಳ ಹಿಂದೆನೆ ಗುಂಡಿ ಎಲ್ಲ ತೆಗೆದು ಸಿದ್ಧಪಡಿಸಿಕೊಂಡು ಅದು ಕಾಂಪೋಸ್ಟ್ ಮತ್ತೆ ಮೇಲ್ಮಣ್ಣು ಎಲ್ಲ ಹಾಕಿ ಇದಕ್ಕೆ ನಾಟಿ ಮಾಡೋದು. ಇದರ ಸಸ್ಯಗಳು ಎಲ್ಲಿ ಸಿಗುತ್ತೆ? ರೈತರು ಸ್ವತಃ ಅವರೇನೆ ಬೀಜದಿಂದ ಸಸ್ಯೋತ್ಪನ್ನೆ ಮಾಡ್ಕೊಳ್ತಾ ಇದ್ದಾರೆ. ಬಟ್ ಬೀಜದಿಂದ ಮಾಡೋದ್ರಿಂದ ಅದು ನಾವು ಕನಿಷ್ಠ 7 ರಿಂದ 8 ವರ್ಷವರೆಗೂ ನಾವು ಅದನ್ನ ಫಸಲು ಬಿಡೋದಕ್ಕೆ ನಾವು ಕಾಯ್ಬೇಕಾಗತ್ತೆ. ಮತ್ತೆ ನಾವು ಗ್ರಾಫ್ಟ್ಸ್ ಆದ್ರೆ ಒಂದು 4 ವರ್ಷದಿಂದಾನೆ ಅದು ಫಸಲು ಬಿಡೋಕೆ ಪ್ರಾರಂಭ ಮಾಡುತ್ತೆ. ಸೊ ಅದರಿಂದ ಗ್ರಾಫ್ಟ್ಸ್ ನ ನಾವು ಹೆಚ್ಚು ಉಪಯೋಗಿಸಬಹುದು ರೈತರು. ಈಗ ಗಿಡಗಳು ಎಲ್ಲಿ ಸಿಗುತ್ತೆ ಅಂತ ಹೇಳಿದ್ರೆ, ನಮ್ದು ಈಗ ಭಾರತೀಯ ತೋಟಗಾರಿಕಾ ಸಂಶೋಧನಾ ಕೇಂದ್ರ IIHR ಬೆಂಗಳೂರು ಹೆಸರುಘಟ್ಟದಲ್ಲಿದೆ. ಅದರದೇ ಅಂಗಸಂಸ್ಥೆಗಳು ಈಗ CHES ಅಂತ ಸೆಂಟ್ರಲ್ ಹಾರ್ಟಿಕಲ್ಚರ್ ಎಕ್ಸ್ಪೆರಿಮೆಂಟ್ ಸ್ಟೇಷನ್, ಕೇಂದ್ರೀಯ ತೋಟಗಾರಿಕಾ ಪ್ರಾಯೋಗಿಕ ಕೇಂದ್ರಗಳು, ಅದು ಕೂರ್ಗಲ್ಲಿ ಚೆಟ್ಟಳ್ಳಿಯಲ್ಲಿದೆ, ತುಮಕೂರಲ್ಲಿ ಹಿರೇಹಳ್ಳಿಯಲ್ಲಿದೆ. ಇಂಥ ಕಡೆ ಎಲ್ಲ ಅದರದ್ದು ಈ ರೀತಿ ಮೈನರ್ ಫ್ರೂಟ್ಸ್ ಬಗ್ಗೆ ಸಂಶೋಧನೆಗಳಾಗಿ ಅಲ್ಲೂ ಹಲವಾರು ವೆರೈಟೀಸ್ ಲಭ್ಯ ಇದೆ. ಸೊ ಅಲ್ಲಿ ಅವಕಾಡೋನು ನಮಗೆ ಸಿಗುತ್ತೆ. ಇತ್ತೀಚೆಗೆ ಇದು ತುಂಬಾ ಬೇಡಿಕೆಯಲ್ಲಿ ಇರೋದ್ರಿಂದ ಖಾಸಗಿ ನರ್ಸರಿಗಳಲ್ಲೂ ಸಹ ಸಿಗ್ತಾ ಇದೆ. ಬಟ್ ಪ್ಲಾಂಟಿಂಗ್ ಮೆಟೀರಿಯಲ್ ತುಂಬಾ ಇಂಪಾರ್ಟೆಂಟ್ ಆಗಿರೋದ್ರಿಂದ ಒಳ್ಳೆ ಸೋರ್ಸ್ ಇಂದ ರೈತರು ತಗೋಬೇಕು ಅಂತ ಆಗ್ಲೇ ಹೇಳ್ದಂಗೆ ಸಂಸ್ಥೆಗಳಿಂದ ತಗೋಬಹುದು. ಇನ್ನ ಏನಾದ್ರೂ ಆಸಕ್ತಿ ಇದ್ರೆ ತೋಟಗಾರಿಕೆ ಇಲಾಖೆ ನಮ್ಮನ್ನ ಸಂಪರ್ಕಿಸಿದ್ರು, ಎಲ್ಲಿ ಸಿಗುತ್ತೆ ಅವೈಲಬಿಲಿಟಿ ಬಗ್ಗೆ ನಾವು ಅವ್ರಿಗೆ ಮಾಹಿತಿ ಕೊಡಬಹುದು. ಬೆಣ್ಣೆಹಣ್ಣನ್ನು ಕೂಡ ನಮ್ಮ ಭಾಗದಲ್ಲಿ ಬೆಳಿಬಹುದು, ಕಾಫಿಯಲ್ಲಿ ಅಂತರ ಬೆಳೆಯಾಗಿ ಬೆಳಿಬಹುದು, ಇಲ್ಲ ಅಂತ ಹೇಳಿದ್ರೆ ಪ್ರಧಾನ ಬೆಳೆಯಾಗಿಯೂ ಕೂಡ ಇದನ್ನ ಬೆಳಿಬಹುದು. 6x6 meters ಅಥವಾ 8x8 meters ಹಾಕೊಂಡು ಬೆಳೆಯಬಹುದು. ಇದು ಮರದ ರೀತಿಯಲ್ಲಿ ಬೆಳೆಯುತ್ತೆ, ಸಾಕಷ್ಟು ಹಣ್ಣುಗಳನ್ನು ಕೂಡ ನೀಡುತ್ತೆ ಅನ್ನೋದು. ಅದರಲ್ಲಿ ಈಗ ನಾವು ಹಣ್ಣುಗಳು ಅಂತ ಒಂದು ಹಸಿರು, ಗ್ರೀನ್ ಮತ್ತೆ ಪರ್ಪಲ್ ಅಂತ ಎರಡು ತರ ಇದೆ. ಬೇಸಿಕಲಿ ನೋಡಿದ್ರೆ 3 ಬಗೆಗಳು ನಾವು ಹೇಳ್ತೇವೆ, ಒಂದು ವೆಸ್ಟ್ ಇಂಡಿಯನ್, ಇನ್ನೊಂದು ಮೆಕ್ಸಿಕನ್, ಇನ್ನೊಂದು ಗೊಟಮೆಲನ್ ಅಂತ ಹೇಳ್ಬಿಟ್ಟು. ಸೊ ಇದರಲ್ಲಿ ಬೇಸಿಕಲಿ ಅದೇ ಗ್ರೀನ್ ಮತ್ತೆ ಪರ್ಪಲ್ ಟೈಪ್ ಇರುತ್ತೆ. ಈ ಹಣ್ಣು ಹೇಗೆ ಅಂತ ಹೇಳಿದ್ರೆ, ಅದು ಮರದಲ್ಲ ಹಣ್ಣಾಗೋದಿಲ್ಲ, ಅದನ್ನ ಕಿತ್ತು ಹೊರಗಡೆ ನಾವು ರೂಮ್ ಟೆಂಪರೇಚರ್ ಇಟ್ಟಾಗ ಅದು ಹಣ್ಣಾಗುತ್ತೆ 3 ರಿಂದ 4 ದಿವಸ ಅಥವಾ ಇದು. ಸೊ ಅದರಿಂದ ನಾವು ಮೆಚುರಿಟಿ ನೋಡ್ಕೊಂಡು ಅದನ್ನ ಹಾರ್ವೆಸ್ಟ್ ಮಾಡಬೇಕಾಗುತ್ತೆ. ಗ್ರೀನ್ ವೆರೈಟೀಸ್ ಆದ್ರೆ ಗ್ರೀನ್ ಇಂದ ಅದು ನಿಧಾನಕ್ಕೆ ಮೆಚೂರ್ ಆಗ್ತಾ ಲೈಟ್ ಗ್ರೀನಿಶ್ ಎಲ್ಲೋಗೆ ಟರ್ನ್ ಆಗುತ್ತೆ. ಅದು ಪರ್ಪಲ್ ಆದ್ರೆ ಗ್ರೀನ್ ಟು ಪರ್ಪಲ್ ಅದಕ್ಕೆ ಟರ್ನ್. ಇದಿಷ್ಟು ಬೆಣ್ಣೆಹಣ್ಣಿಗೆ ಸಂಬಂಧಪಟ್ಟಂತಹ ವಿಚಾರಗಳು. ನಂತರ ನಾವು ಬೆಳೆಯಬಹುದಂತ ಇನ್ನೊಂದು ವಿಶೇಷವಾಗಿ ಹೇಳಬೇಕು ಸರ್ ಇದರಲ್ಲಿ ಬೆಣ್ಣೆಹಣ್ಣಲ್ಲಿ. ಈಗ ಅದು ಸೆಲ್ಫ್ ಪಾಲಿನೇಷನ್ ಇದೆ, ಕ್ರಾಸ್ ಪಾಲಿನೇಷನ್ ಇದೆ. ಸೊ ಹಂಗಾಗಿ ಅದು ಮೇಜರ್ ಪಾಲಿನೇಟರ್ಸ್ ಅಂತ ನೋಡಿದ್ರೆ ನಾವು ಜೇನುನೊಣಗಳು. ಸೊ ಜೇನು ಪೆಟ್ಟಿಗೆನ ಕನಿಷ್ಠ 1 ಎಕರೆಗೆ 1-2 ಇಟ್ಕೊಂಡ್ರೆ ಇಳುವರಿನೂ ಹೆಚ್ಚಾಗುತ್ತೆ, ಜೊತೆಗೆ 1 ಮರಕ್ಕೆ 1 ಲಕ್ಷಕ್ಕಿಂತನೂ ಹೆಚ್ಚು ಹೂ ಬಿಡುತ್ತೆ ಅದು ಒಂದ್ರಲ್ಲಿ. ಸೊ ಹೂವು ಅದಕ್ಕೆ ಜಾಸ್ತಿ ಆಹಾರ ಸಿಗೋದ್ರಿಂದ ಜೇನುತುಪ್ಪನೂ ನಮಗೆ ಸಿಗುತ್ತೆ. ಸೊ ಅದು ಕನಿಷ್ಠ ಒಂದು 2 ಜೇನುಪೆಟ್ಟಿಗೆ ನಾವು 1 ಎಕರೆಗೆ ಇಟ್ಕೊಂಡ್ರೆ ಒಳ್ಳೇದಾಗುತ್ತೆ. ನಮ್ಮ ಭಾಗದಲ್ಲಿ ಬೆಳೆಯಬಹುದಾದಂತಹ ಇನ್ನೊಂದು ಹಣ್ಣು ಅಂತ ಹೇಳಿದ್ರೆ ರಾಂಬೂತಾನ್. ಇದನ್ನ ಹೇಗೆ ಬೆಳೆಯುವಂತದ್ದು, ಇದರ ಮಹತ್ವ ಏನು? ರಾಂಬೂತಾನ್ ಈಗ ಹೆಚ್ಚು ಇಳಿಜಾರು ಇರುವಂತ ಪ್ರದೇಶ, ಹೆಚ್ಚು ಮಳೆ ಇರುವಂತ ಪ್ರದೇಶ, ಅಂದ್ರೆ ಒಂದು 200 ರಿಂದ 250 ಸೆಂಟಿಮೀಟರ್ ವಾರ್ಷಿಕ ಮಳೆ ಇರಬೇಕು ಅಂತ ಪ್ರದೇಶ. ಲ್ಯಾಟ್ರೈಟ್ ಸಾಯಿಲ್ ಇರುತ್ತೆ, ಜಂಬಟಿಗೆ ಮಣ್ಣು ಮತ್ತೆ ಮರಳು ಮಿಶ್ರಿತ ಗೋಡ್ ಮಣ್ಣು ಇಂಥದ್ದೆಲ್ಲ ಅದಕ್ಕೆ ಸೂಟಬಲ್ ಆಗಿರುತ್ತೆ. ಟೆಂಪರೇಚರ್ ಅಂತ ನೋಡಿದ್ರೆ ಒಂದು 20-30 ಡಿಗ್ರಿ ಸೆಂಟಿಗ್ರೇಡ್, 20-30 ಡಿಗ್ರಿ ಸೆಂಟಿಗ್ರೇಡ್ ಸೂಕ್ತವಾಗಿರುತ್ತೆ. ಇದನ್ನೆಲ್ಲ ನೋಡಿದಾಗ ನಾವು ಮಲೆನಾಡು ಮತ್ತು ಅರೆ ಮಲೆನಾಡು ಪ್ರದೇಶದಲ್ಲಿ ಇದನ್ನ ಬೆಳಿಬಹುದು. ಆರ್ದ್ರತೆ 75% ಇದ್ರೆ ಇನ್ನೂ ಚೆನ್ನಾಗಿ ಬರುತ್ತೆ ರಾಂಬುಟಾನ್ ಹಣ್ಣು. ಇದನ್ನು ಸಹ ಥೈಲ್ಯಾಂಡ್, ಇಂಡೋನೇಷ್ಯಾ ಆ ಕಡೆ ಎಲ್ಲ ಇದನ್ನ ಬೆಳೀತಾರೆ. ನಮ್ಮ ಇದರಲ್ಲಿ ಈಗ ಕರ್ನಾಟಕ, ತಮಿಳ್ನಾಡು, ಸ್ವಲ್ಪ ಭಾಗದಲ್ಲಿ ಮಹಾರಾಷ್ಟ್ರ ಈ ಕಡೆನೂ ಈಗ ಸ್ಟಾರ್ಟ್ ಮಾಡಿದ್ದಾರೆ ಬೆಳೆಯೋದಕ್ಕೆ. ಸೊ ಕೂರ್ಗಲ್ಲಿ ಇದನ್ನೆಲ್ಲ ಬೆಳೀತಾರೆ ರಾಂಬೂಟಾನ್ ಹಣ್ಣು. ಇದನ್ನ ನೋಡೋದಕ್ಕೆ ಹಿಂಗೆ ಲಿಚಿ ತರ ಇರುತ್ತೆ, ಲಿಚಿ ಹಾಗೆ ಬಟ್ ಹಣ್ಣಿನ ಇದು. ಇದರಲ್ಲಿ ಎರಡು ತರ, ಒಂದು ಯೆಲ್ಲೋ ಕಲರ್ ಒಂದು, ರೆಡ್ ಕಲರ್ ಒಂದು ಬರುತ್ತೆ. ಲಿಚಿ ತರಾನೇ ಇರುತ್ತೆ ಗುಂಚಲಲ್ ಹಣ್ಣು. ಹಣ್ಣಿನ ಮೇಲ ಭಾಗದಲ್ಲಿ ಕೂದಲು ತರದ ಒಂದು ಸ್ಟ್ರಕ್ಚರ್ಸ್ ಇರುತ್ತೆ, ಅದೊಂದು ಡಿಫ್ರೆನ್ಸ್ ಅಷ್ಟೆ. ಬೀಜದ ಮೇಲೆ ಇರುವಂತ ತಿರುಳು ಏನ್ ಬಿಳಿದು ನಮಗೆ ಅದೇನೆ ಎಡಿಬಲ್ ಪಾರ್ಟ್, ಅದು ಸಹ ಅದು ಲಿಚಿ ತರನೇ ಇರುತ್ತೆ. ಹೆಚ್ಚು ಸುವಾಸನೆ ಬರುತ್ತೆ ಮತ್ತೆ ಪೌಷ್ಟಿಕಾಂಶ ಇರುವಂತ ಹಣ್ಣಿದು. ಸೊ ಅದು ಹೆಚ್ಚು ಬೇಡಿಕೆಯಲ್ಲೂ ಇದೆ. ಏನ್ ಸಿಗುತ್ತೆ ಇದನ್ನ ಸೇವನೆ ಮಾಡೋದ್ರಿಂದ? ಇದು ವಿಟಮಿನ್ ಸಿ, ವಿಟಮಿನ್ ಎ ಮತ್ತೆ ಪ್ರೋಟೀನ್, ಎಲ್ಲ ಆಂಟಿ ಆಕ್ಸಿಡೆಂಟ್ಸ್ ಅಂತ ಏನ್ ಹೇಳ್ತೀವಿ, ಆಂಟಿ ಏಜಿಂಗ್ ಪ್ರಾಪರ್ಟೀಸ್ ಇದೆ ಮತ್ತು ತುಂಬಾ ಮೆಡಿಸಿನಲ್ ಪ್ರಾಪರ್ಟೀಸ್ ಇದೆ. ಸೊ ಇದರಿಂದ ಇದು ಹೆಚ್ಚು ಪಾಪ್ಯುಲರ್ ಆಗ್ತಾ ಇದೆ. ಹೇಗೆ ಇದರ ಬೇಸಾಯ ಕ್ರಮಗಳು? ಸರ್, ಇದರಲ್ಲಿ ಎರಡು ತರ ಇದೆ, ಒಂದು ಯೆಲ್ಲೋ ಕಲರ್ ಆಗ್ಲೇ ಹೇಳ್ದಂಗೆ, ಮತ್ತೆ ಇನ್ನೊಂದು ಕೆಂಪು ಬಣ್ಣದ್ದು. ಹೆಚ್ಚು ತಳಿಗಳು ಅಂತ ಹೇಳಿದ್ರೆ ಈಗಾಗಲೇ ನಾನು ಹೇಳ್ದಂಗೆ CHES ಅಂತ ಏನು ಸೆಂಟ್ರಲ್ ಹಾರ್ಟಿಕಲ್ಚರ್ ಎಕ್ಸ್ಪೆರಿಮೆಂಟ್ ಸ್ಟೇಷನ್ ಅಲ್ಲೆಲ್ಲ ನಾವು ಮಾಡಿದ್ದಾರೆ, ಅಲ್ಲಿ ಬಿಡುಗಡೆ ಮಾಡಿದಂತ ತಳಿಗಳು ಇದಾವೆ. CHES R14, 26, 31 ಮತ್ತೆ ಈಗ ಅರ್ಕ ವೆರೈಟೀಸ್ ಇದೆ, ಅರ್ಕ ಕೂರ್ಗ್ ಅರುಣ್ ಅಂತ, ಅರ್ಕ ಕೂರ್ಗ್ ಪಿತಾಬ್ ಅಂತ, ಈ ತರ ವೆರೈಟೀಸ್ ಎಲ್ಲ ಇದೆ. ಇದರಲ್ಲೂ ಸಹ ಬೀಜದಿಂದನೂ ನಾವು ಸಸ್ಯೋತ್ಪಾದನೆ ಮಾಡ್ಕೋಬಹುದು ಮತ್ತೆ ಕಸಿನೂ ಮಾಡಬಹುದು. ಬೀಜದಿಂದ ಮಾಡಿದ್ರೆ ಅದೇ ಲೇಟ್ ಆಗುತ್ತೆ ನಮ್ಗೆ ಫಸಲು ಬರೋದಕ್ಕೆ. ಕಸಿಗಳಾದ್ರೆ ಪ್ಯಾಚ್ ಬಟಿಂಗ್ ಇಂದ ಮಾಡುವಂತ ಕಸಿ ಗಿಡಗಳು ಒಳ್ಳೇದು. ಇದನ್ನು ಸಹ ಪ್ಲಾಂಟಿಂಗ್ ಮೆಟೀರಿಯಲ್ ಇಂತ ಒಂದು IHR ಅಥವಾ ನಮ್ಮ ಒಳ್ಳೆ ಗವರ್ಮೆಂಟ್ ಸೋರ್ಸ್ ಇಂದ ರೈತರು ತಗೊಂಡು ಮಾಡೋದು ಒಳ್ಳೇದು. ಒಳ್ಳೇದು ಮರಜಾತಿ ಗಿಡಕ್ಕೆ ಸೇರುತ್ತೆ. 8x8 meters ಅಥವಾ 10x10 meters ಸ್ಪೇಸಿಂಗ್ ಅಲ್ಲಿ ನಾವು ಇದನ್ನ ಮಾಡಬಹುದು. 6x6 meters ಅಲ್ಲೂ ಮಾಡಬಹುದು. ಮೇನ್ ಇದರಲ್ಲಿ ಏನು ಅಂತ ಹೇಳಿದ್ರೆ ಸರ್, ನಾವು ಎಪಿಕಲ್ ಡಾಮಿನೆನ್ಸ್ ಅಂತ ಹೇಳ್ತೀವಿ. ಎಪಿಕಲ್ ಡಾಮಿನೆನ್ಸ್ ಅಂದ್ರೆ ಇದು ಸೆಂಟ್ರಲ್ ಮೇನ್ ಸ್ಟೆಮ್ ಇದೆಯಲ್ಲ, ಅದು ಬೇಗ ಅಪ್ರೇಟ್ ಆಗಿ ಬೇಗ ಉದ್ದಕ್ಕೆ ಬೆಳೆಯುವಂತ ಇದು. ಸೊ ಅದಕ್ಕೆ ಎಪಿಕಲ್ ಡಾಮಿನೆನ್ಸ್ ಅಂತ ಹೇಳ್ತೀವಿ. ಅದನ್ನ ನಾವು ಕಟ್ ಮಾಡಿ ಸೈಡ್ ಬ್ರಾಂಚಸ್ ನ ಬಿಡಬೇಕು, ಅದು ಮೇನ್ ನಾವು ಇದರಲ್ಲಿ ನೋಡ್ಬೇಕಾಗಿರೋದು. ಸೊ ಇದು ನೋಡಿದ್ರೆ ನಾವು ಒಂದು ಗ್ರಾಫ್ಟ್ಸ್ ನ ನಾಟಿ ಮಾಡಿದ್ರೆ 4-5 years ಗೆ ಅದು ಹಣ್ಣು ಫಸಲು ಬಿಡಕ್ಕೆ ಸ್ಟಾರ್ಟ್ ಆಗುತ್ತೆ. ಹಣ್ಣುಗಳು ಅದನ್ನು ಇದೆ ಮಾರುಕಟ್ಟೆಯಲ್ಲಿ ಹೆಚ್ಚು ಬೆಲೆ ಇದೆ. ಇದಕ್ಕೆ 200-250 rupees ಪರ್ kg ಸಿಗುತ್ತೆ. ರೈತರು ನೇರವಾಗಿ ಮಾರಾಟ ಮಾಡಿದ್ರೆ ಅವ್ರಿಗೇನೆ ಇದು ಸಿಗುತ್ತೆ. ಈಗ ಹೆಚ್ಚು ಪ್ರದೇಶ ಇಲ್ಲದೆ ಇರೋದ್ರಿಂದ, ಮಾರುಕಟ್ಟೆಯಲ್ಲೂ ಹೆಚ್ಚು ಬೆಲೆ ಇರೋದ್ರಿಂದ ರೈತರು ನೇರವಾಗಿನ ಈ ಮಾಲ್ಗಳಾಗ್ಲಿ ಅಥವಾ ಸೂಪರ್ ಮಾರ್ಕೆಟ್ಸ್ ಆಗ್ಲಿ ಅಥವಾ ಹಣ್ಣಿನ ಅಂಗಡಿಗಳು ನೇರವಾಗಿ ಅವರು ಮಾರ್ಕೆಟಿಂಗ್ ಮಾಡೋದಕ್ಕೂ ಅವಕಾಶ ಇದೆ. ಇದನ್ನ ತಾಜಾ ಹಣ್ಣಾಗೇನೆ ಸೇವನೆ ಮಾಡಬಹುದು, ಜೊತೆಗೆ ಸಂಸ್ಕರಣೆಗೆ ಜ್ಯೂಸ್, ಜಾಮ್, ಜಲ್ಲಿ ಅಂತ ಮಾಡ್ತೀವಲ್ಲ ಬೇರೆ ಹಣ್ಣದ ಜೊತೆ, ಅದ್ರ ಜೊತೆನೂ ಇದನ್ನ ಆ ಸುವಾಸನೆ ಭರಿತ ಮತ್ತೆ ಟೇಸ್ಟ್ಗೋಸ್ಕರ ಅದ್ರ ಮಿಕ್ಸ್ ಮಾಡಿನೂ ಯೂಸ್ ಮಾಡ್ತಾರೆ. ಎಲ್ಲಾ ತರಹದ ವಾತಾವರಣದಲ್ಲೂ ಕೂಡ ರಾಂಬೂತಾನ್ ಬೆಳಿಬಹುದಾ? ಹೇಗೆ? ಈಗ ಸರ್ ಟೆಂಪರೇಚರ್ ತುಂಬಾ ಇಂಪಾರ್ಟೆಂಟ್ ಅದಕ್ಕೆ. ಈಗ ಆಗ್ಲೇ ಹೇಳ್ದಂಗೆ 20-30 ಡಿಗ್ರಿ ಸೆಂಟಿಗ್ರೇಡ್ ಇದ್ರ ವಾತಾವರಣದಲ್ಲಿ ಒಳ್ಳೇದು. ಕಡಿಮೆ ಟೆಂಪರೇಚರ್ ಆಯ್ತು, 15 ಡಿಗ್ರಿ ಸೆಂಟಿಗ್ರೇಡ್ ಗಿಂತ ಕಡಿಮೆ ಎಲ್ಲ ಆಯ್ತು ಅಂದ್ರೆ ಅದು ಎಲೆ ಉದುರುತ್ತೆ. ಮತ್ತೆ ಅದೇ ರೀತಿ 35-40 ಡಿಗ್ರಿ ಸೆಂಟಿಗ್ರೇಡ್ ಗಿಂತ ಜಾಸ್ತಿ ಆಯ್ತು ಅಂದ್ರೆ ಗ್ರೋತ್ ಸ್ವಲ್ಪ ಕುಂಠಿತ ಆಗುತ್ತೆ. ರಂಬುತಾನ್ ಬೆಳಿಬೇಕು ಅಂತ ಅನ್ನೋರು ಇನ್ನೇನು ಮುಂಜಾಗ್ರತಾ ಕ್ರಮಗಳನ್ನ ಅನುಸರಿಸಬೇಕಾಗುತ್ತೆ? ಅದು ಒಳ್ಳೆ ಕಡೆಯಿಂದ ಪ್ಲಾಂಟಿಂಗ್ ಮೆಟೀರಿಯಲ್ಸ್ ನ ಗ್ರಾಫ್ಸ್ ನ ತರಬೇಕಾಗುತ್ತೆ. ತಂದು ಹಾಕಳಂತದ್ದು ಹೆಚ್ಚು ಒಳ್ಳೇದು. ದೊಡ್ಡ ಪ್ರಮಾಣದಲ್ಲೂ ಕೂಡ ಬೆಳಿಬಹುದಲ್ಲ ಇದನ್ನ? ಆದಷ್ಟು ಯಾವುದೇ ಬೆಳೆ ಇರಲಿ ಸ್ವಲ್ಪ ಸಣ್ಣ ಪ್ರಮಾಣದಿಂದ ಸ್ಟಾರ್ಟ್ ಮಾಡಿದ್ರೆ ಒಳ್ಳೇದು ಅಂತ ನನ್ನ ಅನಿಸಿಕೆ. 1 ಎಕರೆ ಫಸ್ಟ್ ಅವ್ರು ಬೆಳೆದು ಅದರ ಅನುಭವ ಪಡೆದು ಆಮೇಲೆ ಬೇಕಾದ್ರೆ ಅವರು ಹೆಚ್ಚಿಗೆ ಬೆಳ್ಕೋಬಹುದು. ನಮ್ಮ ಭಾಗದಲ್ಲಿ ಬೆಳೆಯಬಹುದಾದಂತಹ ಮತ್ತೊಂದು ಅಪ್ರಧಾನ ಹಣ್ಣು ಅಂತ ಹೇಳಿದ್ರೆ ಅದು ಮ್ಯಾಂಗೋಸ್ಟಿನ್ ಅನ್ನುವಂಥದ್ದು. ಬಹಳ ಆಕರ್ಷಕವಾದಂತಹ ಒಂದು ಹಣ್ಣು. ಇದರ ವೈಶಿಷ್ಟ್ಯತೆ ಏನು? ಮ್ಯಾಂಗೋಸ್ಟೀನ್ ಸರ್ ಇದು ಅಗೇನ್ ಗುಡ್ಡಗಾಡು ಪ್ರದೇಶದಲ್ಲಿ ಚೆನ್ನಾಗಿ ಬರುತ್ತೆ. ಕೇರಳದಲ್ಲಿ ಹೆಚ್ಚಾಗಿ ಇದನ್ನ ಬೆಳೀತಾ ಇದ್ದಾರೆ. ಇದು ಕ್ವೀನ್ ಆಫ್ ಫ್ರೂಟ್ಸ್ ಅಂತಾನು ಹೇಳ್ತಾರೆ. ತುಂಬಾ ಹುಳಿ ಸಿಹಿ ಮಿಶ್ರಿತ ರುಚಿಯಾಗಿರೋ ಅಂತ ಒಂದು ಹಣ್ಣು. ಸೊ ಈ ರುಚಿಗೋಸ್ಕರನೇ ಇದು ತುಂಬಾ ಪಾಪ್ಯುಲರ್ ಆಗಿರೋ ಅಂತ ಹಣ್ಣು. ಇವಾಗ ಮಾರುಕಟ್ಟೆಯಲ್ಲಿ ಬೆಲೆನೂ ಸಹ ಹೆಚ್ಚಿದೆ ಇದಕ್ಕೆ. ಈಗ ನಾವು 350-400 rupees ವರೆಗೂ ಮಾರ್ತಾರೆ. ರೈತರಿಗೆ ಒಂದು 200-250 ಸಿಕ್ಕಿದ್ರು ಅದು ಲಾಭದಾಯಕವೇ. ಸೊ ಇದರಲ್ಲಿ ವಿಶೇಷವಾದ ಒಂದು ತಳಿಗಳಂತ ಏನೂ ಇಲ್ಲ. ಇದನ್ನು ಮರಗೆ ಬೆಳೆಯುತ್ತೆ. 8x8 meters ಅಥವಾ 10x10 meters ಸ್ಪೇಸಿಂಗ್ ಅಲ್ಲಿ ಇದನ್ನ ಬೆಳೆಸಬಹುದು. ಮಲೆನಾಡ್ ಭಾಗದಲ್ಲಿ ಹೆಚ್ಚು ಬೆಳಿಬಹುದಾ? ಬೆಳಿಬಹುದು ಸರ್, ಸೂಟಬಲ್ ಆಗಿದೆ. ಅದೇ ಜಂಬಿಟಿಕೆ ಅಂತ ಹೇಳ್ತೀವಲ್ಲ, ಲ್ಯಾಟರೈಟ್ ಸಾಯಿಲ್ ಮಣ್ಣು ಮತ್ತೆ ಮರಳು ಮಿಶ್ರಿತ ಗೋಡು ಮಣ್ಣು, ಹೆಚ್ಚಿಗೆ ಮಳೆ ಆಗುವಂತ ಪ್ರದೇಶ ಇದಕ್ಕೆ ಸೂಟಬಲ್ ಆಗುತ್ತೆ. ಇದನ್ನ ಬೆಳೆಯುವಾಗ ಏನೆಲ್ಲ ಮುಂಜಾಗ್ರತಾ ಕ್ರಮಗಳನ್ನು ಅನುಸರಿಸಬೇಕು? ಇದರ ಸಸ್ಯಗಳು ಎಲ್ಲಿ ದೊರಕುತ್ತೆ ನಮಗೆ? ಸಸ್ಯಗಳು ಅದೇ IHR ಮತ್ತೆ ಆಗ್ಲೇ ಹೇಳ್ದಂಗೆ ಸಂಸ್ಥೆಗಳಲ್ಲಿ ತಗೋಬಹುದು ಸರ್. ಈಗ ಯಾರಾದ್ರೂ ಆಸಕ್ತಿ ಇತ್ತು ರೈತರಿಗೆ ಬೆಳೆಯೋದಕ್ಕೆ ಅಂತ ಹೇಳಿದ್ರೆ ನಮ್ಮ ಇಲಾಖೆನ ಸಂಪರ್ಕಿಸಬಹುದು. ಎಷ್ಟು ವರ್ಷದ ನಂತರ ಇದರ ಫಸಲು ಪ್ರಾರಂಭ ಆಗುತ್ತೆ? 7-8 years. ಗ್ರಾಫ್ಟ್ಸ್ ಹಾಕೋದಾದ್ರೆ ಒಂದು 4-5 years ಗೆ ತಗೋಬಹುದು. 4-5 ವರ್ಷಕ್ಕೆ ಒಂದು ಮರದಲ್ಲಿ ಒಂದು ಸರಾಸರಿ 5,000 ಹಣ್ಣು ಸಿಕ್ಕಿದ್ರು ಲಾಭದಾಯಕವಾಗಿರುತ್ತೆ. ಮ್ಯಾಂಗೋಸ್ಟಿನ್ ನಂತರ ನಮ್ಮ ಭಾಗದಲ್ಲಿ ಬೆಳೆಯಬಹುದಾದಂತಹ ನಮ್ಮ ಭಾಗ ಅಂತ ಹೇಳಿದ್ರೆ ಸಿಕ್ಕರೆ ಮತ್ತೆ ಬೇಲೂರು ಚಂದ್ರಾಯಪಟ್ಟಣ ಇಂತಹ ಭಾಗದಲ್ಲಿ ಬೆಳೆಯಬಹುದಾದಂತಹ ಮತ್ತೊಂದು ಹಣ್ಣು ಡ್ರ್ಯಾಗನ್ ಫ್ರೂಟ್ ಅನ್ನುವಂಥದ್ದು. ಇವತ್ತು ಹೆಚ್ಚು ಬೇಡಿಕೆಯಲ್ಲಿ ಇರತಕ್ಕಂತಹ ಒಂದು ಹಣ್ಣು. ಈ ಹಣ್ಣಿನ ವೈಶಿಷ್ಟ್ಯತೆ ಏನು? ಇದು ಬೇಸಿಕಲಿ ಅದು ಕಳ್ಳಿ ಜಾತಿಗೆ ಸೇರಿದಂತ ಗಿಡ, ಕ್ಯಾಕ್ಟಸ್ ಅಂತ ಹೇಳ್ತೀವಿ. ಅದು ಅದರಿಂದ ಇದು ತುಂಬಾ ಕಡಿಮೆ ಮಳೆ, ಒಂದು 50 centimeters ಆನ್ಯುಯಲ್ ರೈನ್ಫಾಲ್ ಗಿಂತ ಕಡಿಮೆ ಇರೋಂತ ಪ್ರದೇಶದಲ್ಲಿ ಚೆನ್ನಾಗಿ ಬರುತ್ತೆ. ಫಸ್ಟ್ ಡ್ರ್ಯಾಗನ್ ಫ್ರೂಟ್ ಮಾಡಬೇಕು ಅಂತ ಹೇಳಿದ್ರೆ ನಾವು ಇನಿಷಿಯಲ್ ಇನ್ವೆಸ್ಟ್ಮೆಂಟ್ ಸ್ವಲ್ಪ ಜಾಸ್ತಿ, ಯಾಕಂದ್ರೆ ಇದಕ್ಕೆ ನಾವು ಒಂದು ಸ್ಟ್ರಕ್ಚರ್ಸ್ ನ ಮಾಡ್ಕೊಬೇಕಾಗುತ್ತೆ. ಈಗ 2x2 meters ಸ್ಪೇಸಿಂಗ್ ಅಥವಾ 3x2 meters ಸ್ಪೇಸಿಂಗ್ ಅಲ್ಲಿ ನಾವು ಮಾಡ್ತೀವಿ ಅಂತ ಹೇಳಿದ್ರೆ ಸಿಮೆಂಟ್ ಅಥವಾ ಕಾಂಕ್ರೀಟ್ ಪೋಲ್ಗಳನ್ನ ಅಥವಾ ಮರ ಪೋಲ್ಗಳನ್ನ ಫಸ್ಟ್ ನೆಟ್ಟು ಅದ್ರ ಮೇಲ್ಗಡೆ ತುದಿಯಲ್ಲಿ ನಾವು ರೌಂಡ್ ಶೇಪ್ ಇರೋಂತ ಆಕಾರದಲ್ಲಿ ರಿಂಗ್ಸ್. ಕೆಲವು ರೈತರು ಈಗ ಕಾಸ್ಟ್ ಎಫೆಕ್ಟಿವ್ ಆಗಿ ಸೈಕಲ್ ಟೈರ್ಸ್ ನ ಕೂರಿಸಿರೋದನ್ನ ನಾನು ನೋಡಿದೀನಿ ಸರ್ ಕೆಲವು ಕಡೆ. ಬಟ್ ಇಟ್ ಶುಡ್ ಬಿ ಫರ್ಮ್ ಇರಬೇಕು ಅದು ಸ್ಟ್ರಕ್ಚರ್ಸ್ ನ, ರೌಂಡ್ ಸ್ಟ್ರಕ್ಚರ್ಸ್ ಏನಂದ್ರೆ ನಾವು ಟ್ರೈನ್ ಮಾಡಿ ಮೇಲೆ ಬಿಟ್ಟಾಗ ಲ್ಯಾಟ್ರಲ್ಸ್ ಅದರ ಮೇಲೆ ಕೂರ್ಬೇಕು ಸುತ್ತ, ಅದ್ರ ಮೇಲೆ ಅದು ಏನು ಹಣ್ಣು ಬಿಡುತ್ತೆ ಆ ವೇಟ್ ನ ತಡೆಯುವಂತ ಇದನ್ನು ಅದಕ್ಕೆ ಇರಬೇಕು. ಸೊ ಈ ತರ ಸ್ಟ್ರಕ್ಚರ್ಸ್ ನ ಫಸ್ಟ್ ನಾವು ಮಾಡ್ಕೋಬೇಕಾಗಿರೋದ್ರಿಂದ ಇನಿಷಿಯಲ್ ಇನ್ವೆಸ್ಟ್ಮೆಂಟ್ ಸ್ವಲ್ಪ ಜಾಸ್ತಿ ಆಗುತ್ತೆ ಈ ಕಾಂಕ್ರೀಟ್ ಪೋಲ್ಸ್ ಗೆ ಮತ್ತೆ ಸ್ಟ್ರಕ್ಚರ್ಸ್ ಗೆ. ಇದು ಕಟ್ಟಿಂಗ್ಸ್ ಇಂದ ಸಸ್ಯೋತ್ಪಾದನೆ ಮಾಡಿ ಅದನ್ನ ಬೆಳೆಯುವಂತದ್ದು ಕಟ್ಟಿಂಗ್ಸ್. ಒಂದು 20-25 centimeters ಉದ್ದ ಇರುವಂತ ಕಟ್ಟಿಂಗ್ಸ್ ನ ನಾವು ಅದಕ್ಕೆ ಪೋಲ್ ಕೆಳಗಡೆ ಹಾಕ್ಬಿಟ್ಟು ಅದರಲ್ಲಿ ಟ್ರೈನ್ ಮಾಡಬೇಕು. ಸೊ ಇದು 1 ವರ್ಷದೊಳಗೆ ನಮಗೆ ಫಸಲು ಬಿಡಕ್ ಸ್ಟಾರ್ಟ್ ಆಗುತ್ತೆ. ಇನಿಷಿಯಲ್ ಇನ್ವೆಸ್ಟ್ಮೆಂಟ್ ಸ್ವಲ್ಪ ಜಾಸ್ತಿ ಆಗುತ್ತೆ, ನೀರನ್ನು ತುಂಬಾ ಕಡಿಮೆ. ಮಾಡ್ಲಿಲ್ಲ ಅಂತ ಹೇಳಿದ್ರೆ ಅದು ಅಪ್ರೇಟ್ ಆಗಿ ನಿಲ್ಲೋದಿಲ್ಲ. ಸೊ ಅದ ಸ್ಟ್ರಕ್ಚರ್ ಸಪೋರ್ಟ್ ಕೊಡಬೇಕಾಗುತ್ತೆ. ಬಳ್ಳಿ ಅನ್ನೋದಕ್ಕಿಂತ ಕಳ್ಳಿ ಜಾತಿ ನೀವು ನೋಡಿದ್ರೆ ಪಾಪಸ್ ಕಳ್ಳಿ ಎಲ್ಲ ಇದಾವಲ್ಲ, ಆ ತರದ ಒಂದು ಕಳ್ಳಿ ಜಾತಿ ಸಸ್ಯ ಅದು. ಹಾಗಾಗಿ ನೀರಿನ ಅಷ್ಟು ಏನೋ ಅದಕ್ಕೆ ಬೇಕಾಗಲ್ಲ, ನೀರು ಕಡಿಮೆ ಇದ್ರೂ ನಡೆಯುತ್ತೆ. ಬಟ್ ಇನಿಷಿಯಲಿ ಸ್ವಲ್ಪ ಶೇಡ್ ಬೇಕಾಗುತ್ತೆ. ಇನಿಷಿಯಲ್ ಇದರಲ್ಲಿ ತುಂಬಾ ಡೈರೆಕ್ಟ್ ಸನ್ಲೈಟ್ನು ಅದು ಸೆನ್ಸಿಟಿವ್ ಆಗುತ್ತೆ, ಬೀಳಬಾರ್ದು. ಡ್ರಿಪ್ ಏನಾದ್ರೂ ಹಾಕೊಂಡು ನಾವು ಕಾಲಕಾಲಕ್ಕೆ ಅದಕ್ಕೆ ಸ್ವಲ್ಪ ನೀರು ಕೊಟ್ಕೊಂಡ್ರೆ ಇಳುವರಿನೂ ಹೆಚ್ಚಾಗಿ ಚೆನ್ನಾಗಿ ಬರುತ್ತೆ. ಏನು ಈ ಹಣ್ಣಿನ ವಿಶೇಷ? ಹಣ್ಣು ತುಂಬಾ ಹೆಚ್ಚು ಪೌಷ್ಟಿಕಾಂಶ ಇರ್ತಾ ಇದೆ, ಆಂಟಿ ಆಕ್ಸಿಡೆಂಟ್ಸ್ ಹೆಚ್ಚಿದೆ, ಮತ್ತೆ ಅದನ್ನ ಮೆಡಿಸಿನಲ್ ಪ್ರಾಪರ್ಟೀಸ್ ತುಂಬಾ ಇದೆ. ಅದರಿಂದ ಇದು ಹೆಚ್ಚು ನಮಗೆ ಪಾಪ್ಯುಲರ್ ಆಗಿದೆ ಡ್ರ್ಯಾಗನ್ ಫ್ರೂಟ್. ಇದರಲ್ಲಿ ನಾವು ನೋಡಿದ್ರೆ ಹೊರಗಡೆ ಕೆಂಪು ಬಣ್ಣ ಇದೆ, ಒಳಗಡೆ ತಿರುಳು ಬಿಳಿ ಇರುತ್ತೆ. ಇನ್ನೊಂದು ಕೆಂಪು ಬಣ್ಣ ಇರುತ್ತೆ, ಒಳಗಡೆ ತಿರುಳುನು ಕೆಂಪೇ ಇರುತ್ತೆ. ಇನ್ನೊಂದು ಹಳದಿ ಬಣ್ಣದ ಹಣ್ಣು, ತಿರುಳು ವೈಟ್ ಇರುತ್ತೆ. ಸೊ ಈ ಮೂರು ತರದ ನಮ್ಗೆ ವೆರೈಟೀಸ್ ಇದೆ ಡ್ರ್ಯಾಗನ್ ಫ್ರೂಟ್ ಅಲ್ಲಿ. ಹೆಚ್ಚು ನಾವು ಮಾರುಕಟ್ಟೆಲಿ ಎಲ್ಲಾನೂ ಚೆನ್ನಾಗಿ ಇದೆ, ಒಳಗಡೆ ತಿರುಳುನು ಕೆಂಪು ಹೊರಗಡೆ ಕೆಂಪಿದೆಯಲ್ಲ, ಅದಕ್ಕೆ ಹೆಚ್ಚು ಬೇಡಿಕೆ ಇದೆ. ಈ ಒಂದು ಹಣ್ಣು ಏನಿದೆಯೋ ಇದರ ಬೇಸಾಯ ಕ್ರಮಗಳು ಹೇಗೆ? 2x2 meters ಅಥವಾ 3x3 meters ಗೆ ಈ ಪೋಲ್ಸ್ ನ ನಾವು ನೆಡ್ಬಿಟ್ಟು 60 centimeters ಉದ್ದ, 60 centimeters ಅಗಲ, 60 centimeters ಆಳ ಇರೋಂತ ಗುಂಡಿಗಳನ್ನ ತೆಗೆದು ಆ ಕಟ್ಟಿಂಗ್ಸ್ ನ ಹಾಕ್ಬಿಟ್ಟು ಅದನ್ನ ಮೇಲೆ ಟ್ರೈನ್ ಮಾಡ್ಬೇಕಾಗುತ್ತೆ. ಮತ್ತೆ ಗೊಬ್ಬರ ಅಂತ ಹೇಳಿದ್ರೆ ನಾವು 100 grams ಸಾರಜನಕ, ಒಂದು 60 grams ರಂಜಕ, 100 grams ಪೊಟ್ಯಾಶ್ ಒಂದು ಪ್ರತಿ ಗಿಡಕ್ಕೆ ಕೊಡಬಹುದು. ಹಾರ್ವೆಸ್ಟ್ ಆದ ನಂತರ ಅದಕ್ಕೆ ಸ್ವಲ್ಪ ಗೊಬ್ಬರ ಕೊಟ್ಟು ನೀರು ಕೊಡಬಹುದು. ನೀವು ಹೇಳಿದಾಗೆ ಹಣ್ಣು 1 ವರ್ಷದಿಂದನೇ ಪ್ರಾರಂಭ ಆಗುತ್ತೆ. ಒಂದ್ ವರ್ಷದಿಂದನೇ ಕೊಯ್ಲು ಮಾಡಬಹುದು ಅಥವಾ 1 ವರ್ಷ ಬಿಡಬೇಕಾ? ಹೇಗೆ ಇಲ್ಲ, ಮಾಡಬಹುದು, ಏನು ತೊಂದರೆ ಆಗಲ್ಲ. ನೀರನ್ನ ಅತ್ಯಂತ ಕಡಿಮೆ ಪ್ರಮಾಣದಲ್ಲಿ ಕೇಳ್ತಕ್ಕಂತ ಒಂದು ಬೆಳೆ, ಹಾಗಾಗಿ ಯಾರಿಗೆ ನೀರಿನ ಕೊರತೆ ಇರುತ್ತೋ ಅಂತ ಭಾಗದಲ್ಲಿ ಇದನ್ನ ಬೆಳಿಬಹುದು. ಎಷ್ಟು ಉಷ್ಣಾಂಶದಲ್ಲಿ ಬೆಳಿಬಹುದು ಇದನ್ನ? ಉಷ್ಣಾಂಶ ಅಂತ ಹೇಳಿದ್ರೆ ಸರ್ ಒಂದು 22-35 degrees ವರೆಗೂ ಬೆಳಿಬಹುದು. ಅದಕ್ಕಿಂತ ಕಡಿಮೆ ಆದ್ರೆ ಸ್ವಲ್ಪ ಫಸಲು ಹೆಚ್ಚು ಬರಲ್ಲ ಅಂತ ಹೇಳಿ ಅನ್ಸುತ್ತೆ. ಇವೆಲ್ಲ ಅಪ್ರಧಾನ ಹಣ್ಣುಗಳಿಗೆ ಇಷ್ಟೆಲ್ಲ ಮಹತ್ವ ಇದೆ, ಅದಕ್ಕೆ ತನ್ನದೇ ಆದಂತ ಔಷಧೀಯ ಗುಣಗಳು ಇದ್ದಾವೆ, ಹೆಚ್ಚು ಹೆಚ್ಚು ಪೌಷ್ಟಿಕಾಂಶವನ್ನು ಕೂಡ ನೀಡುತ್ತೆ. ಈ ನಿಟ್ಟಿನಲ್ಲಿ ಈ ತರಹದ ಬೇಸಾಯವನ್ನ ಮಾಡಲಿಕ್ಕೆ ಯಾರು ಇಷ್ಟಪಡ್ತಾರೋ ಅಂತವ್ರಿಗೆ ಇಲಾಖೆಯಿಂದ ಏನೆಲ್ಲ ಸಲಹೆ ಮತ್ತೆ ಸಹಕಾರ ದೊರೆಯುತ್ತೆ? ಅಪ್ರಧಾನ ಹಣ್ಣುಗಳ ಪ್ರದೇಶ ವಿಸ್ತರಣೆಗೆ ಅಂತೇಳಿ ವಿಶೇಷವಾಗಿ ನಮಗೆ ರಾಷ್ಟ್ರೀಯ ತೋಟಗಾರಿಕೆ ಮಿಷನ್ ಅಲ್ಲಿ ಸಹಾಯಧನ ಸೌಲಭ್ಯಗಳಿದೆ. ಈಗ ಡ್ರಾಗನ್ ಫ್ರೂಟ್ಗೆ ಅಂತ ಹೇಳಿದ್ರೆ ನಾವು ಇನಿಷಿಯಲ್ ಇನ್ವೆಸ್ಟ್ಮೆಂಟ್ ನಾನು ಆಗ್ಲೇ ಹೇಳಿದಂಗೆ ಹೆಚ್ಚಿರುತ್ತಲ್ಲ ಸರ್, ಹಂಗಾಗಿ ಅದಕ್ಕೆ 75,000 ಒಂದು ಯೂನಿಟ್ ಕಾಸ್ಟ್ ಒಂದು ಹೆಕ್ಟೇರ್ಗೆ ಖರ್ಚಾಗಬಹುದು ಅಂತ ಹೇಳಿದ್ರೆ ಅದಕ್ಕೆ ನಾವು 30,000 ಕೊಡ್ತೀವಿ ಫಸ್ಟ್ ಇಯರ್. ಸೆಕೆಂಡ್ ಇಯರ್ ನಿರ್ವಹಣೆಗೆ 10,000 ಮತ್ತೆ ಮೂರನೇ ವರ್ಷ ನಿರ್ವಹಣೆಗೆ 10,000 ಒಟ್ಟಾರೆ ಅವರಿಗೆ 50,000 ರೂಪಾಯಿ ಸಹಾಯಧನ ಒಂದು ಹೆಕ್ಟೇರ್ಗೆ ಸಿಗುತ್ತೆ ಡ್ರಾಗನ್ ಫ್ರೂಟ್ಗೆ. ಈಗ ಮ್ಯಾಂಗೋಸ್ಟೀನು, ಬೆಣ್ಣೆಹಣ್ಣು, ರಾಂಬೂಟಾನ್ ಈ ಮೂರಕ್ಕೂ ನಾವು 30,000 ರೂಪಾಯಿ ಸಹಾಯಧನ ನಾವು ಕೊಡ್ತೀವಿ. ಮೊದಲನೇ ವರ್ಷ 18,000, ಎರಡನೇ ವರ್ಷ ಮತ್ತೆ ಮೂರನೇ ವರ್ಷ ನಿರ್ವಹಣೆಗೆ 6,000 30,000 ಸಿಗ್ಬಹುದು. ರೈತರು ಆಯಾ ತಾಲೂಕು ತೋಟಗಾರಿಕೆ ಇಲಾಖೆನ ಸಂಪರ್ಕಿಸಬಹುದು. ಯಾಕಂದ್ರೆ ಒಂದೊಂದು ಪ್ರದೇಶದಲ್ಲಿ ಒಂದೊಂದು ರೀತಿ ಹಣ್ಣುಗಳಿಗೆ ನಾವು ಬೇಡಿಕೆಗೆ ಅನುಗುಣವಾಗಿ ನಾವು ಕ್ರಿಯಾ ಯೋಜನೆ ರೂಪಿಸಿಕೊಂಡಿರ್ತೇವೆ. ಸೊ ಆಸಕ್ತಿ ಇರೋ ರೈತರು ಸಂಪರ್ಕಿಸಿ ಸೌಲಭ್ಯ ಪಡ್ಕೋಬಹುದು. ಬೆಳಿತೀನಿ ಅಂತ ಹೇಳಿ ಮುಂದೆ ಬಂದಂತ ಎಲ್ಲರಿಗೂ ಕೂಡ ಸೌಲಭ್ಯ ಸಿಗುತ್ತೋ ಅಥವಾ ನಿಯಮಿತವಾಗಿರುತ್ತೆ? ಅದು ನಿಯಮಿತವಾಗಿರುತ್ತೆ. ಈಗ ನಾನು ಕಳೆದ ವರ್ಷ ಯಾರು ಬೆಣ್ಣೆ ಹಣ್ಣು ಬೇಸಾಯ ಮಾಡಬೇಕು ಅಂತ ಹೇಳಿ ನಮ್ಮನ್ನ ಸಂಪರ್ಕಿಸಿದ್ರು, ಅವ್ರದೆಲ್ಲ ನಾವು ನೋಟ್ ಮಾಡಿ ಇಟ್ಕೊಂಡು ಈ ಸತಿ ಅವ್ರಿಗೆ ನಾವು ಟಾರ್ಗೆಟ್ ಸಿಕ್ಕಿದ್ಮೇಲೆ ಅವ್ರ ಅಪ್ಲಿಕೇಶನ್ಸ್ ಎಲ್ಲ ತಗೊಂಡು ನಾವು ಕೊಡ್ತಾ ಇದೀವಿ. ಈ ರೀತಿ ನಾವು ನಮ್ಮನ್ನ ಸಂಪರ್ಕಿಸಿದ್ರೆ ನಾವು ಅದು ಕ್ರಿಯಾ ಯೋಜನೆ ಮಾಡೋದಕ್ಕೂ ನಮಗೆ ಅನುಕೂಲ ಆಗುತ್ತೆ. ಬೇಡಿಕೆ ಎಷ್ಟಿದೆ ಅದಕ್ಕೆ ತಕ್ಕಂಗೆ ನಾವು ಮಾಡಬಹುದು. ಯಾರಿಗೆ ಆಸಕ್ತಿ ಇರುತ್ತೋ ಅವ್ರು ಹೋಗಿ ತೋಟಗಾರಿಕೆ ಇಲಾಖೆಯನ್ನು ಸಂಪರ್ಕಿಸಬಹುದು. ಈ ವರ್ಷ ಇಲ್ಲ ಅಂತ ಅಂದ್ರೆ ಮುಂದಿನ ವರ್ಷಕ್ಕಾದ್ರೂ ಕೂಡ ಅದನ್ನ ಕೊಡುವಂತಹ ಒಂದು ಸಾಧ್ಯತೆ ಇರುತ್ತೆ. ನಮ್ಮ ನಮ್ಮ ಭಾಗಗಳಿಗೆ ಯಾವ ತರಹದ ಹಣ್ಣು ಸೂಕ್ತ, ಯಾವ ಹಣ್ಣನ್ನ ಚೆನ್ನಾಗಿ ಬೆಳೆಯಬಹುದು ಅನ್ನುವಂಥದ್ದನ್ನ ಮೊದಲೇ ನಿರ್ಧಾರ ಮಾಡ್ಕೊಂಡು ಅಂತಹ ಹಣ್ಣಿಗೆ ಸಂಬಂಧಪಟ್ಟ ಹಾಗೆ ಅವರು ಬೇಡಿಕೆಯನ್ನ ಅಥವಾ ಅರ್ಜಿಯನ್ನ ನೀಡಬೇಕಾಗುತ್ತೆ. ಮುಂದಿನ ದಿವಸಗಳಲ್ಲಿ ಇಲಾಖೆಯಿಂದ ದೊರೆಯುವಂತಹ ಎಲ್ಲ ಸೇವಾ ಸವಲತ್ತುಗಳು ಕೂಡ ದೊರೆಯುತ್ತೆ ಅನ್ನುವಂಥದ್ದು. ಈ ಅಪ್ರಧಾನ ಹಣ್ಣುಗಳ ಬೇಸಾಯ ಪದ್ಧತಿಗಳಿಗೆ ಸಂಬಂಧಪಟ್ಟ ಹಾಗೆ ಮತ್ತು ಇಲಾಖೆಯಿಂದ ದೊರೆತಕ್ಕಂತಹ ಸೇವಾ ಸೌಲಭ್ಯಗಳಿಗೆ ಸಂಬಂಧಪಟ್ಟ ಹಾಗೆ ಹೆಚ್ಚಿನ ಮಾಹಿತಿ ಬೇಕು ಅಂತ ಹೇಳಿದ್ರೆ ಕೃಷಿಕರು ನಿಮ್ಮನ್ನ ಸಂಪರ್ಕವನ್ನ ಮಾಡುವಂಥದ್ದು ಹೇಗೆ? ಸಕಲೇಶಪುರದಲ್ಲಿ ತೋಟಗಾರಿಕೆ ಇಲಾಖೆಗೆ ಸಂಪರ್ಕಿಸಬಹುದು. ನನ್ನ ಮೊಬೈಲ್ ಸಂಖ್ಯೆ 9999451 7215 7215 56 ಇದು ಶ್ರೀಮತಿ ವಿಜಯ ಚಿತ್ರ ಅವರ ಸಂಪರ್ಕ ಸಂಖ್ಯೆ. ಅಪ್ರಧಾನ ಹಣ್ಣುಗಳ ಬೇಸಾಯ ಪದ್ಧತಿಗೆ ಸಂಬಂಧಪಟ್ಟ ಹಾಗೆ ನೀವು ಅವರನ್ನ ಸಂಪರ್ಕವನ್ನ ಮಾಡಬಹುದು. ಸಂಪರ್ಕ ಸಂಖ್ಯೆಯನ್ನ ಮತ್ತೊಮ್ಮೆ ಹೇಳ್ತೇನೆ, 9995172156. ಒಳ್ಳೆದು ಮೇಡಮ್, ಇವತ್ತಿನ ಕಾರ್ಯಕ್ರಮದಲ್ಲಿ ಅಪ್ರಧಾನ ಹಣ್ಣುಗಳ ಬೇಸಾಯ ಪದ್ಧತಿಗಳು ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ವಿವರವಾದಂತಹ ಮಾಹಿತಿಯನ್ನ ತಾವು ಮಾಡಿಕೊಟ್ರಿ. ಧನ್ಯವಾದಗಳು. ನಮಸ್ಕಾರ. ಥ್ಯಾಂಕ್ ಯು ಸರ್. ಇದುವರೆಗೂ ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ ಪ್ರಾಯೋಜಿಸುವ ಕಾರ್ಯಕ್ರಮ ಕಿಸಾನ್ ವಾಣಿಯಲ್ಲಿ ಅಪ್ರಧಾನ ಹಣ್ಣುಗಳ ಬೇಸಾಯ ಪದ್ಧತಿಗಳು ಈ ಕುರಿತು ಸಕಲೇಶಪುರದ ಹಿರಿಯ ಸಹಾಯಕ ತೋಟಗಾರಿಕಾ ನಿರ್ದೇಶಕರಾದ ವಿಜಯ ಚಿತ್ರ ಅವರೊಂದಿಗಿನ ಸಂದರ್ಶನ ಮೂಡಿಬಂತು. ಇವರನ್ನ ಸಂದರ್ಶಿಸಿದವರು ಅರಕಲಗೂಡು ವಿ ಮಧುಸೂದನ್. ಆಗಸ್ಟ್ 15 ರೈತ ಬಂಧು ಅಭಿಯಾನ. ಕೃಷಿ ತ್ಯಾಜ್ಯ ಬಳಸಿ ಕಡಿಮೆ ಖರ್ಚಿನಲ್ಲಿ ಎರೆಗೊಬ್ಬರ ತಯಾರಿಕೆಗೆ ನೆರವು. ಎರೆಹುಳು ಗೊಬ್ಬರದಿಂದ ಕೃಷಿಯಲ್ಲಿ ರಾಸಾಯನಿಕಗಳ ಬಳಕೆ ತಪ್ಪಿಸಬಹುದು. ಎರೆಹುಳು ತೊಟ್ಟಿ ನಿರ್ಮಿಸಲು 27,000 ರೂಪಾಯಿಗಳವರೆಗೆ ಸಹಾಯಧನ. ಎರೆಹುಳು ಗೊಬ್ಬರ ಬಳಸಿ ಮಣ್ಣಿನ ಫಲವತ್ತತೆ ಹೆಚ್ಚಿಸಿ ಅಧಿಕ ಇಳುವರಿ ಪಡೆಯಿರಿ. ಆಸಕ್ತರು ಇಂದೇ ನಿಮ್ಮ ಹತ್ತಿರದ ಗ್ರಾಮ ಪಂಚಾಯಿತಿ ಸಂಪರ್ಕಿಸಿ. ಉಚಿತ ಸಹಾಯವಾಣಿ 1800042866 ಅಥವಾ ಕಾಯಕ ಮಿತ್ರ ಮೊಬೈಲ್ ಆಪ್ ಬಳಸಿ. ಕರ್ನಾಟಕ ಸರ್ಕಾರದ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯ ಪ್ರಕಟಣೆ. कोरोना वायरस के खतरे से बचते हुए फसल की कटाई, बिक्री, खरीद, नई फसल की जुताई और बुआई सुरक्षित हो सकती है अगर हम लगातार हाथों को साबुन और साफ पानी से नियमित अंतराल पर धोते रहें। नाक मुंह को मास्क, गमछे या कपड़े से ढककर रखें। आंख, कान, नाक, मुंह न छुएं। आपस में 2 गज की दूरी बनाए रखें। मास्क और 2 गज की दूरी के मंत्र को अभी हमें छोड़ना नहीं है। फसलों की बुवाई एवं कटाई करते समय आपस में कम से कम 2 गज की दूरी बनाए रखें। फसल की कटाई करने के बाद छोटे छोटे ढेरों में इकट्ठा करें। कृषि के औजारों की समय समय पर सफाई करें। एक दूसरे के साथ औजारों की अदला बदली न करें। श्रमिकों के शौचालयों और हाथ धोने की जगह की ठीक से सफाई जरूरी है। बुआई, कटाई एवं मड़ाई के दौरान इस बात का ध्यान रखें कि इन स्थानों के आसपास कोई थूके नहीं।